ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ರೈತ ಬಾಂಧವರು ತಮ್ಮ ಕೃಷಿ ಅನುಭವವನ್ನು ಹಂಚ್ಕೋಬೋದು, ಹಾಗೆಯೇ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರವನ್ನು ನೀಡಿ ನಮ್ಮ ಬೇರೆ ರೈತ ಬಾಂಧವರ ಒಂದು ಜ್ಞಾನಾರ್ಜನೆಯೂ ಕೂಡ ಸಹಾಯವನ್ನು ಮಾಡ್ಬೋದು ಅಂತ ಹೇಳ್ಬೋದು. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತವನ್ನು ಕೋರ್ತಾ ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮುಡಗದ್ದೆಯವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ಈಗ ಕಳೆದ ಒಂದು ವಾರದಲ್ಲಿ ನಮ್ಮ ಸೇನಾ ಪಡೆಗಳು ಬಹಳ ಒಂದು ದೊಡ್ಡ ವಿಜಯವನ್ನು ಸಾಧಿಸಿದ್ದಾವೆ ಅಂತ ಹೇಳ್ಬೋದು. ಹೌದು ಸರ್. ಏಕೆಂದರೆ ಇಡೀ ಜಗತ್ತನ್ನು ಕಾಡ್ತಾ ಇರುವಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಉಗ್ರವಾದ. ನಮ್ಮ ದೇಶವಾಸಿಗಳು 25 ಜನರನ್ನು April 22 ಕಾಶ್ಮೀರದ ಪಹಲ್ಗಾಮ್ ಎನ್ನುವಂಥ ಒಂದು ಪ್ರವಾಸಿ ಸ್ಥಳದಲ್ಲಿ ಉಗ್ರವಾದಿಗಳು ಗುಂಡನ್ನು ಹಾರಿಸಿ ಅವರನ್ನು ಹತ್ಯೆ ಮಾಡಿದರು. 25 ಜನ, ಜೊತೆಗೆ ಒಬ್ಬರು ನೇಪಾಳದವರು ಕೂಡ ಇದರಲ್ಲಿ ಸೇರಿದರು, ಒಟ್ಟು 26 ಜನ. ಇದು ಬಹಳ ಒಂದು ಹೃದಯ ವಿದ್ರಾವಕ ಘಟನೆ ಅಂತ ಹೇಳ್ಬೋದು. ಯಾಕೆಂದರೆ ಅವರ ಕುಟುಂಬದ ಸದಸ್ಯರು ಕೂಡ ಜೊತೆಲಿದ್ದರು, ಅವರ ಕುಟುಂಬದವರು, ಮಕ್ಕಳು, ಮಡದಿ, ಇವರ ಸಮ್ಮುಖದಲ್ಲೇ ಆ ಒಂದು ಘಟನೆ ನಡೆದಿದ್ದು ಇಡೀ ದೇಶದ ಒಂದು ಆತ್ಮಸಾಕ್ಷಿಯನ್ನು ನಡೆಸ್ತು ಅಂತ ನಾವು ಹೇಳ್ಬೋದು. ಈಗ ಮೊದಲಿಗೆ ಒಂದು ದೂರವಾಣಿ ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ನೂತನ್ ಗಣೇಶ್. ನೂತನ್ ಅವರು ಹೇಳಿ. ನೂತನ್ ಹಲೋ. ಹಾ ಹೇಳಿ ನೂತನ್ ಗಣೇಶ್. ಹೇಗಿದೆ ಬೆಳೆ ಈಗ? ಬೆಳೆ ಎಲ್ಲ ಚೆನ್ನಾಗಿದೆ ಸರ್. ಬೆಳೆ ಎಲ್ಲ ಚೆನ್ನಾಗಿದೆಯಾ? ಯಾವ ಹಂತದಲ್ಲಿದೆ ನಿಮ್ದು ಕಾಫಿ? ಕಾಫಿ ಸ್ವಲ್ಪ ಎಲ್ಲ ಚೆನ್ನಾಗಿ ಹಿಡಿದು ಒಂಥರ ಕಾಯಿಗಳು ಆಗ್ತಾ ಇದೆ. ಈ ವರ್ಷ ಇದು ಮಿಡಿ ಏನು ಬಾಡ್ಲಿ ಇಲ್ಲ ಸರ್, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಹೌದು ಸರ್. ದಪ್ಪ ಏನಾಗಿಲ್ಲ? ಇಲ್ಲ ಸರ್, ಒಂದು ಮೀಡಿಯಂ ಸೈಜ್ ಇದೆ. ಏನೇನು ಕೆಲಸ ಮಾಡಿದ್ದೀರಾ ಇಲ್ಲಿವರೆಗೂ? ಈಗ ಹೂ ಬಂದ ಮೇಲೆ, ಹೂ ಬಂದಾದ್ಮೇಲೆ ಏನೇನು ಕೆಲಸಗಳನ್ನು ಮಾಡಿದ್ರಿ ನೂತನ್? ಇದು ಮರಟ ಮಾಡಿದೆ ಸರ್. ಮರದ್ದು ಸ್ವಲ್ಪ ಮಾಡಿದ್ರಾ? ನಿಮ್ ಕಡೆ ಮಳೆ ಬಂದಾಗ ಮಾಡಿದ್ರಾ ಅದು? ಇಲ್ಲ ಸರ್, ಸ್ವಲ್ಪ ಅದಕ್ಕಿಂತ ಮುಂಚೆನೆ ಕಾಡು ಮರ. ಅದು ಅಂದ್ರೆ ಬಹಳ ವರ್ಷ ಆಗಿತ್ತ ಮಾಡಿ ಅದು? ಎಂತ, ತುಂಬಾ ವರ್ಷಗಳಾಗಿತ್ತ ಅದನ್ನ? ಹೌದು ಸರ್, ಇದೇ ಫಸ್ಟ್ ಟೈಮ್ ಮರಟ ಮಾಡಿದ್ವಿ ನಾವು. ಇಲ್ಲಿವರೆಗೂ ಮಾಡಿರ್ಲಿಲ್ಲ ಸರ್. ಇನ್ನು ಕಾಫಿ ಕಪಾತ ಆಗ್ತಾ ಇದೆ. ಕಾಫಿ ಕಪಾತ ಏನೇನು ತೆಗಿತೀರ ನೂತನ್? ಇದು ಕಂಪಚಿಗುರು, ಒಣಕಡ್ಡಿ. ಒಣಕಡ್ಡಿಗಳು ಅಂದ್ರೆ ಒಣಗಿರುತ್ತಲ್ಲ ಅದು? ಒಣಗಿರುತ್ತೆ. ಕಂಪಚ ಮತ್ತು ಗಂಟ್ರಕ್ಕೆ ಸರ್. ಗಂಟ್ರಕ್ಕೆ. ಇವನ್ನ ಗಂಟ್ರಕ್ಕೆಗಳು ಗುರುತಿಸೋದು ಹೇಗೆ ನೂತನ್? ಅದು ಸೂರ್ಯನ ಮಟ್ಟಿಗೆ ಇದು ಮೇಲ್ಗಡೆ ಹೋಗ್ತದೆ ಸರ್, ಅದು ನೇರವಾಗಿ ಹೋಗುತ್ತೆ. ನೇರವಾಗಿ ಹೋಗ್ತದೆ, ಅದನ್ನು ನೋಡ್ಬಿಟ್ಟು ಕಟ್ ಮಾಡ್ಬೇಕು ಸರ್. ಅಲ್ಲ ಅದೂ ಸ್ವಲ್ಪ ಮಟ್ಟಿಗೆ ಫಸಲು ಕೊಡುತ್ತೆ ಅಂತಾರಲ್ಲ. ಅದು ಫಸಲು ಕೊಡ್ತದೆ ಅಂತೂ ಗಿಡಕ್ಕೆ, ಅದು ಒಂದು ಚೆನ್ನಾಗಿ ಕಾಣೋದಿಲ್ಲ ಸರ್ ಆಗಿ ಬಿಟ್ರೆ. ಫಸಲು ಕೊಡುತ್ತೆ ಅಂದ್ರೆ ಗಿಡನ ಸುಸ್ತು ಮಾಡುತ್ತೆ ಅಂತಾರೆ. ಹೌದೌದು ಸರ್, ಅದು ಒಂದು ಫಸಲು ಕೊಟ್ಟಮೇಲೆ ಗಿಡ ಎಲ್ಲ ಬಹಳ ವೀಕ್ ಆದಂಗೆ ಆಗುತ್ತೆ ಅಂತ. ಅದರಿಂದ ತೆಗಿಬೇಕದನ್ನ. ಅಂದ್ರೆ ನಮಗೆ ಈಗ ಕಂಬ ಚಿಗುರು ಅಂದ್ರೆ ಮುಖ್ಯವಾದ ಕಾಂಡದ ಮೇಲೆ ಬರುತ್ತೆ ಅಲ್ವಾ? ಇವು ಪ್ರಾಥಮಿಕ ರೆಂಬೆ ಮೇಲೆ ಬರ್ತವೆ ನೇರವಾಗಿ. ಹಾಗಾಗಿ ಗಂಡ್ರಕ್ಕೆಗಳನ್ನು ಕೂಡ ನಾವು ತೆಗಿಬೇಕಾಗತ್ತೆ. ತೆಗಿಬೇಕು ಸರ್, ಇಲ್ಲಾಂದ್ರೆ ಗಿಡಕ್ಕೆ ಸರಿಯಾದ ಆಕಾರ ಸಿಗಲ್ಲ. ಹೌದೌದು, ಗಾಳಿ ಆಡೋದಕ್ಕೂ ಕೂಡ ಸಮಸ್ಯೆ ಆಗ್ಬೋದಲ್ವಾ? ಹೌದು ಸರ್, ಹೌದೌದು, ಗಾಳಿ ಆಡೋದಕ್ಕೂ ಬಹಳ ಸಮಸ್ಯೆ ಆಗತ್ತೆ. ಹೌದು, ಇದರಿಂದ ಮುಂದೆ ರೋಗಗಳು, ಕೀಟಗಳ ಹಾವಳಿ ಇದೆಲ್ಲ ಜಾಸ್ತಿ ಆಗ್ಬೋದು. ಒಣಗಿದ ರೆಂಬೆಗಳನ್ನ ತೆಗೆಯೋದು, ಕಳೆದ ಸಾರಿ ಫಸಲು ಕೊಟ್ಟಂತ ರೆಂಬೆಗಳು, ಸೋತ್ರಕ್ಕಿಗಳು ಅಂತಾರಲ್ಲ, ಅದನ್ನು ತೆಗಿಬೇಕಾಗತ್ತಲ್ಲ. ಇದನ್ನೆಲ್ಲ ನೀವು ಕೆಲಸಗಾರರ ಜೊತೆ ಸೇರ್ಕೊಂಡೆ ಮಾಡ್ತೀರಾ ಹೇಗೆ? ಹೌದು ಸರ್, ಕೆಲಸಗಾರರ ಜೊತೆಲಿ ನಾವು ಸೇರ್ಕೊಂಡು ಮಾಡೋದು ಸರ್. ಇದು ಏನು ಉಪಕರಣ ಬಳಸ್ತೀರಾ ನೂತನ ಇದಕ್ಕೆ? ಯಾವ್ದಕ್ಕೆ ಸರ್? ಈ ರೆಕ್ಕೆಗಳನ್ನೆಲ್ಲ, ಗಿಡದ ರೆಕ್ಕೆಗಳಿರ್ತಾವಲ್ಲ ಅದನ್ನೆಲ್ಲ ತೆಗಿಯೋಕ್ಕೆ? ಮಾಮೂಲು ಕತ್ತಿ. ಕತ್ತಿನಲ್ಲೇ ಮಾಡ್ತಿರಲ್ವಾ? ಹೌದೌದು, ಹರಿತವಾದ ಕತ್ತಿ ತಗೊಂಡು ಹರಿತವಾದ ಕತ್ತಿ ತೆಗೆದು ಕಪಾತ್ ಮಾಡೋದು. ಅಂದ್ರೆ ಗಿಡಗಳಿಗೂ ಬಹಳ ತೊಂದರೆ ಆಗಬಾರದು. ಹೌದೌದು, ಆ ತೊಗಟೆ ಹೋಗಬಾರದು ಅಲ್ವಾ? ಹೌದು ಸರ್, ಹೌದು. ಮತ್ತೆ ಕಳೆ ನಿಯಂತ್ರಣ, ಕಳೆ ಏನಾದ್ರು? ಕಳೆ ನಿಯಂತ್ರಣ ಅದು ಇವಾಗ ಗೊಬ್ಬರ ಹಾಕಕ್ಕೆ ಟೈಮ್ ಬಂತಲ್ಲ ಸರ್, ಅದ್ರ ಬುಡದಲ್ಲಿ ಬುಡ ಎಲ್ಲ ಚೆನ್ನಾಗಿ ಇದು ಯಾವ್ದು ಗುಣಮಟ್ಟ ಸ್ವಚ್ಛ ಮಾಡ್ತೀರಾ? ಇದು ಮಾಡ್ಬೇಕು ಸರ್, ಸ್ವಚ್ಛ ಮಾಡಿ ಮಾಡ್ಕೊಳ್ಬೇಕು ಸರ್. ಬುಡದ್ದು ಎಲ್ಲ ನೀವು ಸ್ವಚ್ಛ ಮಾಡ್ಬೇಕು. ಹೌದು ಸರ್, ಹೌದು. ಅಂತೂ ಕಾಫಿ ಚೆನ್ನಾಗಿದೆ. ಕಾಫಿ ಈ ವರ್ಷ ಚೆನ್ನಾಗಿದೆ ಸರ್. ಇನ್ಯಾವ ಬೆಳೆಗಳಿದಾವೆ? ಇದು ತೆಂಗು ಅಡಿಕೆ. ತೆಂಗು ಅಡಿಕೆ, ಒಳ್ಳೆ ಮೆಣಸು. ಒಳ್ಳೆ ಮೆಣಸು ಪರವಾಗಿಲ್ವಾ? ಬಳ್ಳಿಗಳು ಚೆನ್ನಾಗಿದಾವ? ದೂರದ ಇಲ್ಲ ಸರ್, ಅಷ್ಟು ಇಲ್ಲ, ಸ್ವಲ್ಪ ಹೋಗ್ಬಿಟ್ಟಿದೆ. ಅದು ಹೋಗಿದೆ, ಹೋಗಿದೆ ಸರ್. ಅಲ್ಲೇನಾದ್ರೂ ಹೊಸ ಬಳ್ಳಿಗಳು, ಸಸಿಗಳು ನೆಡ್ಬೇಕು ಅಂದ್ರೆ ನೆಡ್ಬೋದು. ಅದೇ ಈ ವರ್ಷ ಅದೇ ನಮ್ದು ಒಂದೇ ಒಂದೇ ಬಿಡ್ಡು, ಮೂರು ಎಕರೆ ಇದೆ. ಅದಕ್ಕೆ ಈ ವರ್ಷ ಹೊಸ ಬಳ್ಳಿ ನೆಡೋಣ ಅಂತ ಇದ್ದೀನಿ ಸರ್ ನಾನು. ಎಲ್ಲೆಲ್ಲಿ ಬಿಟ್ಟು ಬಳ್ಳಿಗಳೆಲ್ಲ ಹೋಗಿದಾವಲ್ಲ ಅಲ್ಲಿ ಅಲ್ಲಿ ಅಲ್ಲಿ ಸರ್, ಕಾಡು ಮರ, ಸಿಲ್ವರ್ ಓಕ್ ಇದಕ್ಕೆಲ್ಲ ಮರಗಳ ಅಂತ ಇದ್ದೀನಿ ಸರ್. ಹಬ್ಬಿಸ್ಬೇಕು ಅಂತ. ಹಬ್ಬಿಸ್ಬೇಕು. ನಿಮ್ ಕಡೆ ಯಾವ ತಳಿ ಜಾಸ್ತಿ ಬೆಳೀತಾರೆ ಕರಿಮೆಣಸನ್ನ? ಇದು ಪಣಿಯೂರು ಸರ್. ಪಣಿಯೂರು ಚೆನ್ನಾಗ್ ಬರುತ್ತಾ? ಅದು ಚೆನ್ನಾಗ್ ಬರ್ತದೆ ಸರ್. ಅದು ಈಗಿರಂತ ಗಿಡಗಳು ಚೆನ್ನಾಗಿದಾವೆ. ಹೌದೌದೌದು. ಅಂದ್ರೆ ಅದಕ್ಕೂ ಕೂಡ ಈಗ ನಿಮ್ಮಲ್ಲಿ ತೇವಾಂಶದ ಕೊರತೆ ಇಲ್ಲ, ಮಳೆ ಚೆನ್ನಾಗಿದೆಯಾ? ಮಳೆ ಚೆನ್ನಾಗಿದೆ, ಮಳೆ ಚೆನ್ನಾಗಿ. ಇದು ನಾನು ಸ್ಟಾರ್ಟಿಂಗ್ ಮೋಟರ್ ಅಲ್ಲಿ ನೀರ್ ಕೊಟ್ಟೆ, ಅಲ್ಲಿಂದ ಒಂದು ನಾಲ್ಕೈದು ಮಳೆ ಒಳ್ಳೆ ಚೆನ್ನಾಗಿ ಬಂತು, ಒಳ್ಳೆ ಮಳೆ ಸಿಕ್ತದೆ ಸರ್. ನೀರಿನ ಆಶ್ರಯ ಇದೆ. ಕಾಳುಮೆಣಸು ಕೂಡ ಚೆನ್ನಾಗಿದೆ ಹಾಗಾದ್ರೆ. ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಅಡಿಕೆ, ಅಡಿಕೆಯಲ್ಲಿ ಏನೇನು ಕ್ರಮ ಕೈಗೊಳ್ಳಬಹುದು? ಅಡಿಕೆ ಒಂದು 20 ಮರ ಇದೆ ಸರ್. ಸ್ವಲ್ಪ ಸ್ವಲ್ಪ ಗದ್ದೆಯಲ್ಲಿ ಬೇರೆ ಹಾಕಿದೀನಿ. ಈಗ ಸ್ವಲ್ಪ ಗೊಬ್ಬರ ಕೊಡ್ಬೇಕಲ್ವಾ ಈ ತಿಂಗಳ ಕೊನೆಗೆ? ಹೌದು ಸರ್, ಹೌದು. ಈ ತಿಂಗಳ ಕೊನೆಗೆ ಸ್ವಲ್ಪ ಗೊಬ್ಬರ ಕೊಡ್ಬೇಕಾಗತ್ತೆ. ಹೌದು ಸರ್, ಹೌದು. ಸರಿ ನೂತನ್ ಅವರು, ಈಗ ಕರೆ ಮಾಡಿದಿರಿ, ನಿಮ್ಗೆ ಈಗ ಒಂದು ಪ್ರಶ್ನೆ ಹೇಳಿ ಸರ್. ಈಗ ಸಾಮಾನ್ಯವಾಗಿ ಕಾಫಿಗೆ ಯಾವಾಗ ಗೊಬ್ಬರ ಕೊಡೋದು? ಜೂನ್ ಎಂಡ್. ಮೊದಲೇ ಕಂತಿನ ಗೊಬ್ಬರ? ಅದೇ ಮೊದಲ ಕಂತಿನ ಗೊಬ್ಬರ ಸರ್. ನೀವು ಜೂನ್ ಎಂಡ್ ಜುಲೈ ಫಸ್ಟ್ ಆ ಸಮಯದಲ್ಲಿ ಕೊಡ್ತೀರಾ ನೀವು? ಹೌದು ಸರ್. ಕೆಲವರು ಈಗ ಮೇ ಕೊನೆಗೆ ಜೂನ್ ಮೊದಲಿಗೆನೆ ಮೊದಲು. ಹೌದೌದು, ಈ ವರ್ಷ ಮಳೆ ಬಿತ್ತಲ್ಲ ಸರ್, ಗೊಬ್ಬರ ಚೆನ್ನಾಗಿ ಇಟ್ಕೊಳ್ತದೆ. ತೇವಾಂಶ ಇದ್ರೆ ಮುಂಚೆನೆ ಕೊಡ್ಬೋದು. ಹೌದು, ತೇವಾಂಶ ಇದ್ರೂ ಕೊಡ್ಬೋದು ಸರ್. ತೇವಾಂಶ ಇಲ್ಲ ಅಂದ್ರೆ ಸ್ವಲ್ಪ ಕಾಯ್ಬೇಕಾಗತ್ತೆ. ಅದೇ ಕಾಯ್ಬೇಕು. ಅಂದ್ರೆ ಬುಡ ಎಲ್ಲ ಸ್ವಲ್ಪ ಕಳೆಯಿಂದ ಮುಕ್ತ ಮಾಡಿ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಕಳೆಗಳನ್ನೇ ಎಲ್ಲ ಬಳಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಲ್ವಾ? ಸರಿ ಗಣೇಶ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ನಮ್ಮ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದೀರಿ, ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ. ಈಗ ವಿನೋದ್, ನಾವು ಈ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ, ಅದು ಕಳೆದ ಬುಧವಾರದ ಮುಂಜಾನೆ 12 ಗಂಟೆ ಆದ್ಮೇಲೆ, ಸುಮಾರು 1 ಗಂಟೆಯಿಂದ 2 ಗಂಟೆ ಮಧ್ಯದಲ್ಲಿ ಕೇವಲ 25 ನಿಮಿಷದಲ್ಲಿ ನಮ್ಮ ವಾಯುಪಡೆ ಮತ್ತು ಸೇನಾಪಡೆಗಳು ಈ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನ ಎರಡರಲ್ಲಿರುವಂಥ ಈ ಉಗ್ರರ ನೆಲೆಗಳು ಅವುಗಳ ಮೇಲೆ ನಿರ್ದಿಷ್ಟವಾದ ಒಂದು ದಾಳಿಯನ್ನು ಮಾಡಿದ್ದಾವೆ. ಸೀಮಿತ ದಾಳಿ ಅಂತ ಹೇಳ್ಬೋದು. ಅವ್ರನ್ನೇ ಗುರಿಯಾಗಿಸ್ಕೊಂಡೇ ಮಾಡಿರುವಂಥ ದಾಳಿ, ಟಾರ್ಗೆಟೆಡ್ ಅಟ್ಯಾಕ್ ಸೀಮಿತ ಇದು ಅಂತ ಹೇಳ್ತಾರೆ. ಸೀಮಿತವಾದಂಥ ಒಂದು ದಾಳಿ, ಸರ್ಜಿಕಲ್ ಸ್ಟ್ರೈಕ್ ಅಂತ ಹಿಂದೆ ಒಂದು ಅದಕ್ಕೆ ಒಂದು ಪದ ಬಳಸಿದರು, ಶಸ್ತ್ರಚಿಕಿತ್ಸಾತ್ಮಕ ದಾಳಿ ಇದು ಅದೇ ರೀತಿನೇ ಅಂತ ಹೇಳ್ಬೋದು. ಅಂದ್ರೆ ಇವ್ರನ್ನೇ ಗುರಿಯಾಗಿಟ್ಕೊಂಡು ಬೇರೆಯವ್ರಿಗೂ ಅಂದ್ರೆ ಹಾನಿ ಆಗದ, ಇದು ಯುದ್ಧ ಅಲ್ಲ. ಆದರೆ ನಮ್ಮನ್ನು ನಾವು ಈ ಉಗ್ರಗಾಮಿಗಳಿಂದ ರಕ್ಷಿಸ್ಕೋಬೇಕು, ನಮ್ಮ ದೇಶವಾಸಿಗಳನ್ನು ರಕ್ಷಿಸ್ಬೇಕು ಅಂದರೆ ಇದು ಅಗತ್ಯ ಇತ್ತು. ಯಾಕೆಂದರೆ ಎಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತಂದರೆ, ನಮ್ಮ ಸರ್ಕಾರ ಕೈಗೊಂಡಂಥ ಕ್ರಮ, ನಮ್ಮ ಸೇನೆಯವರು ಮಾಡಿರುವಂಥ ಕಾರ್ಯಾಚರಣೆಯಲ್ಲಿ ಗೊತ್ತಾಗುತ್ತೆ. ಸಾಕಷ್ಟು ಹತ್ತತ್ರ ಬೀಳ ಸುಮಾರು 100 ಜನ ಉಗ್ರರು ಮತ್ತು ಕೆಲವು ಪಾಕಿಸ್ತಾನದ ಸೇನೆಯ ಸಿಬ್ಬಂದಿನೂ ಕೂಡ ಹತರಾಗಿದ್ದಾರೆ ಅಂತ ಒಂದು ವರದಿ ಇದೆ. ಅದರ ಖಚಿತ ಸಂಖ್ಯೆಗಳು ಗೊತ್ತಿಲ್ಲ. ಆದರೆ ಸುಮಾರು ಈ ಪಾಕ್ ಆಕ್ರಮಿತ ಕಾಶ್ಮೀರ 30 ಕಿಲೋಮೀಟರ್ವರೆಗೂ ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈಗ 30-100 ಕಿಲೋಮೀಟರ್ವರೆಗೂ ಕೂಡ ದಾಳಿಯಾಗಿದೆ ಅಂತ. ಮತ್ತು ಈ ಲಷ್ಕರ್ ಎ ತೈಬಾ ಅಂತ ಒಂದು ಉಗ್ರಗಾಮಿ ಸಂಘಟನೆಯ ಬಹಳಷ್ಟು ಜನ ಅದರಲ್ಲಿ ಹತರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದು ಒಂದು ಮುಖ್ಯವಾದ ಒಂದು ವಿಚಾರ. ಮುಖ್ಯವಾಗಿ ಜೈಷೆ ಮೊಹಮ್ಮದ್ ಅನ್ನುವಂಥ ಸಂಘಟನೆ ಹೊತ್ಕೊಂಡಿದ್ದಾಗ. ಹೌದು. ಇದು ನೋಡಿದರೆ ನಮ್ಮ ಸೇನಾಪಡೆಗಳ ಒಂದು ಕಾರ್ಯಕ್ಷಮತೆ ಮತ್ತು ತಂತ್ರಜ್ಞಾನದಲ್ಲಿ ನಮ್ಮ ಸೇನೆ ಇವತ್ತು ಎಷ್ಟು ಮಟ್ಟಿಗೆ ಆ ಒಂದು ತಂತ್ರಜ್ಞಾನ ಆಧಾರಿತ ಅಸ್ತ್ರಗಳನ್ನು ಬಳಸ್ಕೊಳ್ಳುವುದರಲ್ಲಿ ಎಷ್ಟು ಸಕ್ಷಮವಾಗಿದೆ ಅಂತಂದು ನಮ್ಮ ಎಲ್ಲರೂ ಕೂಡ ಒಂದು ಹೆಮ್ಮೆ ಆಗಿದೆ ಅಂತ ಹೇಳ್ಬೋದು. ಮತ್ತು ಇದೇ ಸಂದರ್ಭದಲ್ಲಿ ನೋಡಿ, 11ನೇ ತಾರೀಕು ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಿಸಿದ್ವಿ, ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತಂದು. ಅದು ಯಾಕೆ ಆಗಿ ಅಂತಂದರೆ 1998ರಲ್ಲಿ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಪೋಖ್ರಾನ್ ರಾಜಸ್ಥಾನದಲ್ಲಿರುವಂಥ ಒಂದು ಸ್ಥಳದಲ್ಲಿ ಈ ನಮ್ಮ ಅಣ್ವಸ್ತ್ರ ಒಂದು ಪ್ರಯೋಗವನ್ನು ಮಾಡಿದರು. ಪ್ರಯೋಗ ಮಾಡಿ ಅದರ ಸಾಮರ್ಥ್ಯವನ್ನು ಅರ್ತುಕೊಂಡಿದ್ದಂಥ ದಿನ. ಅವತ್ತು ಒಂದು ಘೋಷಣೆ ಕೊಟ್ಟರು ಮತ್ತೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ವಾಜಪೇಯಿಯವರು. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು. ಇವರು ಜೈ ವಿಜ್ಞಾನ್ ಅಂತ ಒಂದು ಅದಕ್ಕೆ ಘೋಷಣೆಯನ್ನು ಸೇರಿಸಿದರು. ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಜೈ ಅನುಸಂಧಾನ್ ಅಂದರೆ ಸಂಶೋಧನೆಯೂ ಕೂಡ ಅದ್ರ ಜೊತೆಗೆ ಇರಬೇಕು ಅನ್ನೋದೊಂದು ಈ ಒಂದು ಒಂದು ವಿಚಾರವನ್ನು ಕೂಡ ಸೇರಿಸಿದ್ದಾರೆ ಇವತ್ತು ನೋಡಿ. ಹಂಗಾಗಿ ಅದು ಈ ಒಂದು ಆಪರೇಷನ್ ಸಿಂಧೂರ್ ಇದು ನೋಡಿದ್ರೆ ಒಂದು ತಂತ್ರಜ್ಞಾನ ಆಧಾರಿತ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು. ಕ್ಷಿಪಣಿಗಳನ್ನು ಬಳಸಿ ಅಲ್ಲಿ ಯಾರು ಹೋಗ್ದಲ್ಲೇ ನಾಶ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಬಹಳಷ್ಟು ಇದರಲ್ಲಿ ಏನು ಸಾವು ನೋವುಗಳು ಕೂಡ ಇಲ್ಲ. ನಮ್ಮ ಸೇನಾಧಿಕಾರಿಗಳೇ ಒಪ್ಪಿಕೊಂಡಿರುವ ರೀತಿಯಲ್ಲಿ ಒಂದು 5 ಜನ ಯೋಧರು ಇದರಲ್ಲಿ ವೀರಮರಣವನ್ನು ಅಪ್ಪಿದ್ದಾರೆ, ನಮ್ಮ ದೇಶದ ವೀರ ಯೋಧರು. ಹಾಗಾಗಿ ಇದು ಒಂದು ತಂತ್ರಜ್ಞಾನದ ಆಧಾರಿತ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು. ಮತ್ತು 10ನೇ ತಾರೀಕು ಯುದ್ಧ ವಿರಾಮವನ್ನು ಕೂಡ ಘೋಷಿಸಿದ್ದಾರೆ. ಅಂದರೆ ಆ ಕಡೆಯಿಂದನೇ ಬಂದಿದೆ, ಪಾಕಿಸ್ತಾನ ಕಡೆಯಿಂದನೇ, ಇದು ಮುಂದುವರಿಬಾರದು. ಅಂದರೆ ಅವತ್ತು ಸಂಜೆ 1-5 ಗಂಟೆ ಹೊತ್ತಿಗೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಮುಂಚಿತವಾಗಿ 2-3 ಗಂಟೆ ಮುಂಚೆ ಬಂದಿದೆ ಅವರಿಗೆ ಮಾಹಿತಿ ನಮ್ಮ ಸೇನಾ ನಾಯಕರಿಗೆ. ಅವರು ಸಂಜೆ 1-5 ಗಂಟೆಗೆ ಅದನ್ನ ಘೋಷಣೆ ಮಾಡಿದರು. ಏಕೆಂದರೆ ಇದು ಯುದ್ಧ ಅನ್ನೋದು ಬಹಳಷ್ಟು ವೆಚ್ಚದಾಯಕ ಒಂದು ಆಗುತ್ತೆ, ಕಾರ್ಯಾಚರಣೆ ಆಗುತ್ತೆ. ಹಾಗಾಗಿ ಅದು ಎಲ್ಲರಿಗೂ ತೊಂದರೆ ಇದೆ. ಜೊತೆಗೆ ನಮ್ಮ ಏನು ಉದ್ದೇಶ ಇತ್ತಲ್ಲ ಸ್ವಲ್ಪ ಮಟ್ಟಿಗೆ ಈಡೇರಿದೆ ಅಂತಲೇ ಹೇಳ್ಬೋದು. ಹೌದು, ಪೂರ್ಣವಾಗಿ ಅಲ್ದಿದ್ರೂ ಸ್ವಲ್ಪ ಮಟ್ಟಿಗಾದರೂ ಈಡೇರಿದೆ. ಈ ಉಗ್ರವಾದದ ವಿರುದ್ಧ ಸತತವಾಗಿ ಒಂದು ಕಾರ್ಯಾಚರಣೆ ಇರಲೇಬೇಕಾಗತ್ತೆ, ಅದ್ರ ಬಗ್ಗೆ ಒಂದು ಕಣ್ಣಿಟ್ಟಿರಲೇಬೇಕಾಗತ್ತೆ. ಅವಾಗ ಮಾತ್ರ ಇದನ್ನ ಈ ಉಗ್ರವಾದವನ್ನು ನಮ್ಮ ಪ್ರಪಂಚದಿಂದ ನಾವು ನಶಿಸೋ ರೀತಿಯಲ್ಲಿ ಮಾಡ್ಬೋದು. ಮತ್ತು ಇದಕ್ಕೆ ಯಾರ್ಯಾರು ಈ ಉಗ್ರವಾದದ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಾರೆ, ಬೇರೆ ದೇಶಗಳು ಕೂಡ ಇದರಿಂದ ತೊಂದರೆಗೆ ಒಳಗಾಗಿದ್ದಾರೆ, ಅವರೆಲ್ಲ ಕೈ ಜೋಡಿಸಿದರೆ ಬಹಳ ಅನುಕೂಲ ಆಗುತ್ತೆ. ಇದೊಂದು ವಿಚಾರ. ಮತ್ತು ನಮ್ಮ ಯೋಧರಿಗೆ ಒಂದು ಸ್ಫೂರ್ತಿಯನ್ನು ತುಂಬೋದಕ್ಕೆ ನಮ್ಮ ಪ್ರಧಾನಮಂತ್ರಿಯವರೇ ನಿನ್ನೆ ಪಂಜಾಬ್ನ ಆದಂಪುರದ ವಾಯುನೆಲೆಗೂ ಕೂಡ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಅಲ್ಲಿ ನಮ್ಮ ಯೋಧರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ, ಅವ್ರ ಜೊತೆ ವಿಚಾರ ವಿನಿಮಯ ಮಾಡಿದ್ದಾರೆ, ಅವ್ರಿಗೊಂದು ರೀತಿ ಆತ್ಮಸ್ಥೈರ್ಯವನ್ನು ಕೂಡ ತುಂಬಿದ್ದಾರೆ. ಈ ಸಂದರ್ಭದಲ್ಲಿ ಇಡೀ ಒಂದು ನಮ್ಮ ದೇಶ ಒಂದು ವ್ಯಕ್ತಿಯ ರೀತಿಯಲ್ಲಿ ಸೇನೆಗೆ ಬೆಂಬಲ ಕೊಟ್ಟಿದೆ. ಹೌದು, ಇದು ಒಂದು ಹೆಮ್ಮೆಯ ವಿಷಯ. ಅದರಿಂದ ಈ ಆಪರೇಷನ್ ಸಿಂಧೂರ್ ಎನ್ನುವಂಥದ್ದು ಈ ಉಗ್ರವಾದವನ್ನು ಮತ್ತು ಉಗ್ರಗಾಮಿಗಳನ್ನು ಮಟ್ಟ ಹಾಕೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಹೇಳ್ಬೋದು ಅಂತ. ಅದೇ, ಅದರಲ್ಲಿ ಕೂಡ ಮುಖ್ಯವಾಗಿ ಪಾತ್ರವಹಿಸಿದ್ದು ಬ್ರಹ್ಮೋಸ್ ಮಿಸೈಲ್ಗಳು. ಹೌದು ಹೌದು, ಶೇಕಡ 99.9% ನಿಖರತೆ ದಾಳಿಯನ್ನ ನಡೆಸಿದೆ ಅದು. ಹೌದು ಹೌದು ಹೌದು, ಅದು ಭಾರತದ ಆರ್ಥಿಕತೆ ಕೂಡ ಅಂದ್ರೆ ಈಗ 17 ಬೇರೆ ರಾಷ್ಟ್ರಗಳು ಕೂಡ ಬೇಡಿಕೆ ಇಟ್ಟಿದೆ ನಮಗೂ ಕೂಡ ಬ್ರಹ್ಮೋಸ್ ಅನ್ನ ತಯಾರು ಮಾಡಿಕೊಡಿ ಅಂತ ಹೇಳುವಂಥದ್ದು. ಅಂದ್ರೆ ನಮ್ಮ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ನಮ್ಮ ಆತ್ಮನಿರ್ಭರತೆಯನ್ನು ಅದು ಸೂಚಿಸುತ್ತೆ. ಅಂದರೆ ಇನ್ನೂ ನಾವು ನಡೆಯಬೇಕಾದಂಥ ದಾರಿ ಬಹಳ ದೂರ ಇದೆ. ಆದರೆ ಈಗ ಒಂದು ಇಡೀ ಪ್ರಪಂಚದಲ್ಲೇ ಇದಕ್ಕೆ ಬೇಡಿಕೆ ಬಂದಿರೋದು ಇನ್ನೊಂದು ಹೆಮ್ಮೆಯ ವಿಷಯ. ಜೊತೆಗೆ ನಾವು ನಮ್ಮ ತಂತ್ರಜ್ಞಾನ ಸಕ್ಷಮವಾಗಿದೆ ಅಂತಲೂ ಇದರಿಂದ ಗೊತ್ತಾಗಿರುವಂಥ ವಿಚಾರ. ಅಂದರೆ ಪಾಕಿಸ್ತಾನದ ಡ್ರೋನ್ ದಾಳಿಗಳಾಗ್ತಿರೋತ್ತಿಗೆ ಹೌದು ನಮ್ಮ ಒಂದು ರಕ್ಷಣಾ ಪಡೆಗಳು ಹೇಗೆ ಅದನ್ನು ರೆಡಾರ್ಲಿ ಗುರುತಿಸಿ ಹೊಡೆದ್ವು, ಆದರೆ ಈ ಬ್ರಹ್ಮೋಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಯಾವ ರಕ್ಷಣೆಗೂ ಸಿಗೋದಿಲ್ಲ, ಅಂದರೆ ಯಾವ ರೆಡಾರ್ಗೂ ಕೂಡ ಡಿಟೆಕ್ಟ್ ಆಗದೆ ನುಗ್ಗಿ ಹೋಗುವಂಥ ಸಾಮರ್ಥ್ಯ ಹೊಂದಿದೆ. ಅದನ್ನು ತಪ್ಪಿಸಿ ಕೂಡ ಇದು ಮುಂದೋಗುತ್ತೆ ಮುಂದೋಗುತ್ತೆ. ಹಾಗಾಗಿ ಅಷ್ಟು ನಿಖರತೆಯಲ್ಲಿ ಯಾವುದು ಕೂಡ ಅವರ ಇದಕ್ಕೆ ಸಿಗದೆ ಎಲ್ಲವೂ ಕೂಡ 100% ಟಾರ್ಗೆಟ್ನ ರೀಚ್ ಆಗಿರುವಂಥದ್ದು. ಹೌದು ಹೌದು, ಇದು ನಮ್ಮ ರಷ್ಯಾ ಮತ್ತು ಭಾರತದ ಒಂದು ಜಂಟಿ ಒಂದು ಪ್ರಯತ್ನ, ಒಂದು ಯೋಜನೆ ಅಂತ ಹೇಳ್ಬೋದು. ಬ್ರಹ್ಮೋಸ್ ಕ್ಷಿಪಣಿ ಮೋಕ್ಸ್ಕಾ ನದಿಗಳ ಮೋಕ್ಸ್ವಾ ಎರಡು ಹೆಸರನ್ನ ಸೇರಿ ಬ್ರಹ್ಮೋಸ್ ಅಂತ ನಾಮಕರಣ ಮಾಡಿದ್ದಾರೆ. ಸರಿ, ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ಖಂಡಿತ ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬರ ಧ್ಯೇಯ ಮಂತ್ರವಾಗಲಿ. ನೋಡಿ, ಇಂಥ ಸಂದರ್ಭದಲ್ಲಿ ವಿನೋದ್, ನಮ್ಮ ದೇಶ ಆಹಾರದಲ್ಲಿ ನಾವು ಸ್ವಯಂ ಪರಿಪೂರ್ಣತೆಯನ್ನು ಸಾಧಿಸಿರೋದು ಹೆಮ್ಮೆಯ ವಿಷಯ. ಯಾಕೆಂದರೆ ನಾವು ಏನು ಬೇಕಾದ್ರೂ ಕೊಂಡ್ಕೋಬೋದು, ಆದರೆ ಆಹಾರ ಕೊಂಡ್ಕೊಳ್ಳೋದಿದೆಯಲ್ಲ ಭಾಳ ಕಷ್ಟ. ನಮ್ಮ ದೇಶದ ಜನಸಂಖ್ಯೆ ಇವತ್ತು 150 ಕೋಟಿಗೆ ಮುನ್ನುಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವಿವತ್ತು ಆಹಾರದ ಉತ್ಪಾದನೆಯಲ್ಲಿ ಸಾಕಷ್ಟು ಮುಂದಿದ್ದೀವಿ ಅಂತ ಹೇಳ್ಬೋದು. ಆದರೆ ಎಣ್ಣೆಕಾಳು ಮತ್ತು ಬೇಳೆಕಾಳು ಉತ್ಪಾದನೆಯಲ್ಲಿ ಇನ್ನೂ ಕೂಡ ನಮ್ಮ ಪೂರ್ಣವಾದ ಸಾಮರ್ಥ್ಯವನ್ನು ನಾವು ಕಂಡುಕೊಂಡಿಲ್ಲ. ಅದನ್ನು ಸ್ವಲ್ಪ ಆಮದು ಮಾಡ್ಕೊಳ್ಳೋದ್ರ ಕಡೆಗೇ ನಾವು ಇದ್ದೀವಿ. ಅದ್ರ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಅಂದರೆ ಜೈ ಜವಾನ್ ಜೈ ಕಿಸಾನ್, ರೈತರು ಒಂದು ಕಡೆ ನಮಗೆ ಆಹಾರದ ಭದ್ರತೆ ಕೊಟ್ಟರೆ, ನಮ್ಮ ಸೈನಿಕ ಯೋಧರು ನಮ್ಮ ದೇಶವನ್ನು ಕಾಪಾಡಿ ನಮ್ಮ ದೇಶದ ಒಂದು ಸ್ವಾತಂತ್ರ್ಯ ಮತ್ತು ಭದ್ರತೆ ಕಾಪಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ ಅಂತ ಹೇಳ್ಬೋದು. ಈಗ ಕೆಲವು ಕ್ರಮಗಳನ್ನು ನೋಡಿದರೆ, ನಾವು ಈಗಾಗಲೇ ಮೊದಲೇ ಎಲ್ಲ ಹೇಳಿದ್ದೀವಿ. ಈಗ ಸ್ವಲ್ಪ ಮುಂಗಾರು ಕೂಡ ಬೇಗ ಪ್ರವೇಶಿಸೋ ಸಾಧ್ಯತೆ ಇದೆ. ಈಗಾಗಲೇ ಹವಾಮಾನ ಇಲಾಖೆಯವರು ಹೇಳಿರೋ ಪ್ರಕಾರ ಈ ಬಂಗಾಳಕೊಲ್ಲಿ ಪ್ರದೇಶಕ್ಕೆ ಪ್ರವೇಶ ಮಾಡಿದೆ ಅಂತಲೇ ಹೇಳ್ತಾ ಇದ್ದಾರೆ. ಹೌದು, ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲೂ ಕೂಡ ಅದು ಮಳೆಯಾಗಿದೆ ಅಂತ. ಮತ್ತೆ ಅದು ನಮ್ಮ ಕೇರಳ ಮತ್ತು ಕರ್ನಾಟಕ ಭಾಗವನ್ನು ಪ್ರವೇಶ ಮಾಡ್ಬೋದು ಅಂದರೆ ಈ ತಿಂಗಳ ಕೊನೆಗೆ ಆಗ್ಬೋದು ಅಂತ. ವಾಡಿಕೆಗಿಂತ ಒಂದು ವಾರ ಮುಂಚೆನೇ ಸರಿ ಪ್ರವೇಶ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಒಂದು ಶೇಕಡ 10% ಹೆಚ್ಚಿನ ಮಳೆನೂ ಕೂಡ ಆಗ್ಬಹುದು ಅಂತ ಹೇಳ್ತಾ ಇದ್ರಿ. ಇದು ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬಹುದು. ಸುಮಾರು 12 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮುಂಚಿತವಾಗಿ ಮುಂಗಾರು ಬರ್ತಾರೆ. ಹೌದು ಹೌದು, ಯಾಕೆಂದ್ರೆ ನಮ್ಮಲ್ಲಿ ಬಹುತೇಕ ಈ ಮಳೆ ಆಧಾರಿತ ಪ್ರದೇಶನೂ ಇದೆ. ಕೆಲವು ಪ್ರದೇಶದಲ್ಲಿ ಮಾತ್ರ ಒಂದು ನಿಶ್ಚಿತವಾದ ಮಳೆ ಬರುವಂತ ಪ್ರದೇಶಗಳಿದ್ದಾವೆ. ಆದ್ರೆ ಇನ್ನು ಕೆಲವು ಕಡೆ ಈ ಒಣಕೃಷಿ ಅಂತಿರಲ್ಲ, ನಾವೇನು ಖುಷ್ಕಿ ಬೇಸಾಯ ಅಂತೀವಲ್ಲ, ಅಂತ ಪ್ರದೇಶ ಸಾಕಷ್ಟು ಇದೆ ನಮ್ಮಲ್ಲಿ. ಅಲ್ಲಿ ನೆಲಗಡಲೆ ಬೆಳೀತಾರೆ, ಮತ್ತೆ ದ್ವಿದಳ ಧಾನ್ಯಗಳು ಹೆಚ್ಚಲ್ಲ ಕಾಳುಗಳು ಕಾಳುಗಳು ಅಲಸಂದಿ ಆಗ್ಬೋದು, ಈ ಹುರುಳಿ ಕಾಳಾಗ್ಬಹುದು, ಇಂಥ ಕಾಳುಗಳು ಮತ್ತೆ ಹೆಸರು ಉದ್ದು ಇಂಥವೆಲ್ಲೂ ಅಲ್ಲೇ ಬೆಳೆಯೋದು ಜಾಸ್ತಿ, ಅದರ ಅವಶ್ಯಕತೆ ನಮಗೆ ಜಾಸ್ತಿ ಇದೆ. ಹಾಗಾಗಿ ಈ ಒಣ ಕೃಷಿ ಇದೆಯಲ್ಲ, ಖುಷ್ಕಿ ಬೇಸಾಯಕ್ಕೆ ನಮ್ಮ ಈ ನೈಋತ್ಯ ಮಾನ್ಸೂನ್ ಇದೆಯಲ್ಲ, ಅದು ಬಹಳ ವರದಾನ ಅಂತ ಹೇಳ್ಬೋದು. ನಮ್ಮ ಕೃಷಿನೇ ಅದರ ಮೇಲೆ ಸಾಕಷ್ಟು ಅವಲಂಬಿತ ಆಗಿದೆ ಅಂತ ಹೇಳ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಾವು? ಗಣೇಶ್ ಕುಮಾರ್. ಗಣೇಶ್ ಕುಮಾರ್ ಹೇಳಿ. ಗಣೇಶ್ ಕುಮಾರ್, ಚೆನ್ನಾಗಿದೆಯಾ ಮಳೆ? ಮಳೆ ಮಡಿಕೇರಿ. ಮಡಿಕೇರಿ ಮಳೆ ಬರ್ತಾ ಇದೆ. ಇವತ್ತು ಸಂಜೆ ಒಂದು 4 ಗಂಟೆಗಿಂತಲೇ ಸಣ್ಣದಾಗಿ ಉದುರುತ್ತಲೇ ಇದೆ. ಎಲ್ಲಲ್ಲಿ ಓದಿದೆ, ನಮಗೆ ಮಾತ್ರ ಇಲ್ಲ. ಅಲ್ಲ, ಅವಶ್ಯಕತೆ ಇತ್ತ ನಿಮ್ ಕಡೆ? ಇದೆ ಸರ್, ಮಳೆ ಒಳ್ಳೆ ಮೆಣಸು ಬಳ್ಳಿ ಎಲ್ಲ ಚಿಗಿರ್ತಾ ಇದೆಯಲ್ಲ ಸರ್. ಈಗ ಮಳೆ ಬೇಕೇ ಬೇಕು. ಈಗ ಮಳೆ ಬೇಕಾಗತ್ತೆ. ಅಲ್ಲ, ಕೆಲವು ಕಡೆ ಬಂದಾಗ ಕೆಲವು ಕಡೆ ಬರಲ್ಲ, ಅದು ಸ್ವಲ್ಪ ಹಾಗೇನೆ ಇರುತ್ತೆ. ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಹೌದಾ? ನಮಗಿಲ್ಲ. ಕಾಫಿ ಎಲ್ಲ ಚೆನ್ನಾಗಿದೆಯಾ ನಿಮ್ದು? ಕಾಫಿ ಚೆನ್ನಾಗಿದೆ ಸರ್. ಕಾಫಿನಲ್ಲಿ ಏನೇನ್ ಮಾಡಿದ್ರಿ ಕೆಲಸ? ಕಾಫಿಲಿ ಇವತ್ತು ಕಂಬ ಚಿಗ್ರು ಸರ್. ಕಂಬ ಚಿಗ್ರು ತೆಗಿತಾ ಇದ್ದಾರಾ? ನಾನು ಕಪಾತ ಮರ ಕಪಾತ ಏನು ಮುಟ್ಲಿಕ್ಕೆ ಹೋಗಿಲ್ಲ, ಅಂದ್ರೆ ಬಿಸಿಲು ಯಾವ ರೀತಿ ಹೇಳಲಿಕ್ಕೆ ಆಗ್ತಿಲ್ಲ ಸರ್. ಅಲ್ಲ, ಬಿಸಿಲು ಇನ್ನೂ ಜೋರಾಗೇ ಇದೆ. ಮೋಡ ಮುಚ್ಚಿಕೊಂಡು ಸ್ವಲ್ಪ ತಂಪಾದಾಗ ತಂಪು ಅನ್ಸುತ್ತೆ. ಅಯ್ಯೋ, 36 ಮೇಲೆ ಉಷ್ಣಾಂಶ ಇರುತ್ತೆ ಸರ್. ಅದೇ 34-35 ಹಿಂಗೆಲ್ಲ ನಾವು ನೋಡ್ತಾ ಇದ್ದೀವಿ. ಮರಕಪ್ಪಾತಕ್ಕೆ ಇನ್ನೊಂದು ವಾರ 10 ದಿನ ಹೋಗ್ಬೋದೇನೋ ಅನ್ಸುತ್ತೆ. ಅಯ್ಯೋ, ಮಳೆ ಹೊಡಿಯೋದೇ ಮಾಡೋದೇ ಇಲ್ಲ ಮರಕಪ್ಪಾತ. ಗಿಡ ಕಪಾತು ಮಾಡ್ತಾ ಇದ್ದೀರಿ? ಗಿಡ ಕಪಾತು ಇವತ್ತ ಇಲ್ಲ ಸರ್, ನಾನು ಕಳೆದ ವರ್ಷ ದೊಡ್ಡ ಕಪಾತ್ ಕೊಟ್ಟೆ, ಅದಕ್ಕೆ ಒಣಗಿದ ಕಡ್ಡಿ ಮಾತ್ರ ಮುರಿಯೋದು. ಒಣಗಿದ ರೆಂಬೆಗಳು ಮಾತ್ರ ಮುರಿತಾ ಇದ್ದೀರಿ? ಹೌದೌದು. ನೆತ್ತಿ ಬಿಡಿಸೋದೆಲ್ಲ ಮಾಡ್ತೀರಾ? ರೆಕ್ಕೆ ಬಿಡಿಸೋದ್ರೆ ಇದು ಅರ್ಧ ಅಡಿಕೆಗಳು, ಅದ್ರ ನೆತ್ತಿನ ಬಿಡಿಸ್ಕೊಡ್ಬೇಕು, ತಲೆನ ಸುತ್ತ ತೆಗಿಬೇಕು ಬಿಸಿಲು ಬೀಳುವ ಹಾಗೆ. ಅಷ್ಟೇ, ಅದ್ ಮಾತ್ರ. ಅದರಿಂದ ಏನ್ ಅನುಕೂಲ ಆಗುತ್ತೆ ಗಣೇಶ್? ಇಲ್ಲ ಸರ್, ಒಣಗಿದ ಕಡ್ಡಿ ಮುರಿದು ಬಿಟ್ಟು ನಮ್ಮ ಗಿಡದ ತಲೆನ ಬಿಡಿಸ್ಕೊಟ್ರೆ ಫಸಲು ಏನ್ ಕಮ್ಮಿ ಹಾಕಿಲ್ಲ ಸರ್, ಹೆಚ್ಚಿಗೆ ಇರ್ತದೆ ಹೊರತು ಕಮ್ಮಿ ಹಾಕಿಲ್ಲ. ನಾವು ಕಪಾತ್ ನೋಡಿಕೊಟ್ರೆ ಸೋತರಕ್ಕೆ ತೆಗಿಬೇಕು. ಕಳೆದ ವರ್ಷ ಒಳ್ಳೆ ಕಪಾತ್ ಕೊಟ್ಟಿದ್ರಿಂದ ಈ ವರ್ಷ ಆ ರೀತಿ ಕಪಾತ್ ಕೊಡ್ಬೇಕಾಗಿಲ್ಲ. ಕಾಫಿ ಉತ್ಪತ್ತಿ ಹೆಚ್ಚಿಗೆ ಬರುತ್ತೆ ಆ ರೀತಿ ಮಾಡಿದ್ರೆ. ಅಂದ್ರೆ ಒಣಗಿರೋ ಅಂತದ್ದು ಸೋತ್ರಕ್ಕೆಗಳು ಎಲ್ಲ ತೆಗಿಬೇಕು. ಹೌದು, ಸೋತ್ರಕ್ಕೆ ಇರೋದಿಲ್ಲ ಅಲ್ಲ ಸರ್, ದೊಡ್ಡ ಕಪಾತ್ ಕೊಟ್ಟಮೇಲೆ ಇರೋದಿಲ್ಲ ಅದು. ಬಂದ ಚಿಗುರಲ್ಲಿ ಕಾಫಿ ಬೆಳೆದಲ್ಲ, ಸ್ವಲ್ಪ ಮಿಲಿ ಬಗ್ಗು ಇದ್ದ ತೋಟ ನೋಡ್ಬೇಕು. ಸಿಲ್ವರ್ ಇದ್ದೆ, ಸಿಲ್ವರ್ ಇದ್ದ ಜಾಗದಲ್ಲಿ ಮಿಲಿ ಬಗ್ಗು ಇರುತ್ತೆ. ಕಾರಣ ಏನು ಅಂತೀರಾ? ಅದು ಸೊಪ್ಪು ಬಂದು ಇದ್ರಲ್ಲಿ ನಿಲ್ತದಲ್ಲ ಸರ್ ಗಿಡದ ಮೇಲೆ. ಅಂದ್ರೆ ಸಿಲ್ವರ್ ವರ್ಕ್ ನ ಸಣ್ಣ ಸಣ್ಣ ಎಲೆಗಳ ರೀತಿ ಇರುತ್ತಲ್ಲ, ಅದು ಬಂದಿದ್ರ ಮೇಲೆ ಬೀಳುತ್ತೆ ಅಂತನ? ಹೌದು, ಗಿಡದ ಮೇಲೆ ಮುದ್ದೆಯಾಗಿ ನಿಲ್ಲುತ್ತೆ. ಆಗ ಈ ಹುಳ ಮುಳಿಬಿದ್ದು ಹುಳಗೆ ಭಾರಿ ಖುಷಿ ಆಯ್ತದೆ, ಚೆನ್ನಾಗಿ ಇಟ್ಕೊಳ್ತದೆ. ಜೊತೆಗೆ ಅಲ್ಲಿ ಮಳೆ ಬಂದಾಗ ಸ್ವಲ್ಪ ತೇವಾಂಶನೂ ಜಾಸ್ತಿ ನಿಲ್ಲುತ್ತಲ್ಲ? ಹೌದು, ಅದು ಕೂಡ ಕೊಳೆ ರೋಗ ಇಂಥದಕ್ಕೂ ಕೂಡ ಕಾರಣ ಆಗ್ಬಹುದು. ಅಂದ್ರೆ ಸಿಲ್ವರ್ ವರ್ಕ್ ನ ಈಗ ಸ್ವಲ್ಪ ಕಡಿಮೆ ಮಾಡ್ತಾ ಇದಾರಲ್ಲ ಜನ? ಮಾಡ್ತಾ ಇದಾರೆ, ತುಂಬಾ ಕಡಿಮೆ ಮಾಡ್ತಿದ್ದಾರೆ, ಎಲ್ಲ ತೆಗೆದಿದ್ದಾರೆ. ಸಿಲ್ವರ್ ವರ್ಕ್ ನಿಂದ ಅಷ್ಟು ಪರಿಸರಕ್ಕೂ ಒಳ್ಳೇದಲ್ಲ ಅಂತ? ಒಳ್ಳೇದಲ್ಲ, ಒಳ್ಳೇದಲ್ಲ. ಅಂದ್ರೆ ಗಿಡ ಕಪಾತನ್ನ ಮಾಡ್ತಾ ಇದೀರಿ? ಹೌದು ಸರ್, ಕಪಾತ್ ಇಲ್ಲ, ಕಪಾತ್ ಇಲ್ಲ, ಕತ್ತಿ ಅಂತೂ ಕೈಯಲ್ಲಿ ಇದೆ, ಕಡಿಗೆ ಇಲ್ಲೇ ಇಲ್ಲ. ಸರಿ ಸರಿ, ಮತ್ತೆ ಈಗ ಗೊಬ್ಬರ ಕೊಡೋದಕ್ಕೂ ಏನ ತಯಾರಿ ಮಾಡ್ಕೊಳ್ತೀರಾ? ಗೊಬ್ಬರ ಕೊಡುವಾಗ ಸುತ್ತ ಒರಿಯೋದು ಕೊಡೋದು ಸರ್. ಅದ್ಯಾವಾಗ ಮಾಡ್ತೀರಾ? ಅದು ಮಳೆ ಚೆನ್ನಾಗಿ ಬೀಳ್ಬೇಕು ಸರ್, ಚೆನ್ನಾಗಿ ಬೀಳ್ಬೇಕು, ಚೆನ್ನಾಗಿ ಬಿದ್ಮೇಲೆ ಕೊಡೋದು. ಸುಮ್ಮನೆ ಹಾಕ್ಬಿಟ್ಟು ಒಂದು ಮಳೆ ಕಂಡಾಗ ಅರ್ಜೆಂಟ್ ಮಾಡಿ ಹಾಕ್ಬಿಟ್ಟು ವಾಸನೆ ಬರ್ಲಿಕ್ಕೆ ಮಾಡ್ಕೊಳಲ್ಲ. ಕೆಲವು ಜನರಿಗೆ ಅರ್ಜೆಂಟ್ ಇರುತ್ತೆ, ಮಳೆ ಆ ಕಡೆಯಿಂದ ಬಂತಂದ್ರೆ ಈ ಕಡೆ ಸುರಿತ. ಮನೆಯಲ್ಲ ನೋಡ್ದೆ ಬೆಟ್ಟ ಸಡ್ಲೂರು ಆ ಸೈಡ್ ಎಲ್ಲ ನೀರ್ ಆರಿಸಿದ್ರು. ಅಲ್ಲ, ತೇವಾಂಶ ಮಣ್ಣಲ್ಲಿ ಇರೋದ್ ನೋಡ್ಕೊಂಡೆ ಕೊಡ್ಬೇಕಾಗತ್ತೆ. ಹೌದು ಸರ್. ಅಂದ್ರೆ ಜೂನ್ ಮೊದಲನೇ ವಾರ ಎರಡನೇ ವಾರ ಧಾರಾಳ ಸರ್ ಕೊಡ್ಬೋದು. ಆದ್ರೆ ಒಂದೊಂದು ವರ್ಷ ಜೂನ್ ಅಲ್ಲಿ ಫುಲ್ ಕಾಯುತ್ತೆ, ಜುಲೈ 7ಕ್ಕೆ ಮಳೆ ಇರೋ ವರ್ಷ ಇದೆ ಸರ್. ಅಂದ್ರೆ ಮಳೆ ಕಾಯ್ಬೇಕಾಗತ್ತೆ ನಾವು. ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗಲೇ ಕೊಡ್ಬೇಕು. ಹೌದು ಸರ್. ಒಟ್ಟಾರೆ ಸರಿ, ಕಾಫಿ ಬೆಳೆ ಚೆನ್ನಾಗಿ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಅಲ್ವಾ? ಚೆನ್ನಾಗಿ ಆಗ್ಬೋದು ಅಂತ ಒಂದು ಅಂದಾಜಿದೆ. ಮಳೆ ಹೆಚ್ಚಾಗಿ ಬಿದ್ದಿದ್ರೆ ಆಯ್ತು. ಸರಿ, ಒಂದು ಪ್ರಶ್ನೆ ಈಗ ಗಣೇಶ್ ಹೇಳಿ ಸರ್. ಈಗ ಗಂಡು ರೆಕ್ಕೆಗಳು ಅಂತೀವಲ್ಲ ನಾವು ಕಾಫಿನಲ್ಲಿ, ಕಾಫಿನಲ್ಲಿ ಗಂಡು ರೆಕ್ಕೆಗಳು ಅಂತೀವಿ ನಾವು, ಏನು ಗಂಡು ರೆಕ್ಕೆಗಳು ಅಂದ್ರೆ ಏನು, ಅದರಿಂದ ಏನ್ ತೊಂದರೆ ಏನು ಅಥವಾ ಅನುಕೂಲ? ಅಂದ್ರೆ ಮಾಮೂಲಿ ಅಡ್ಡ ರೆಕ್ಕೆ ಇರುತ್ತಲ್ಲ ಸರ್, ಅಲ್ಲಿಂದ ಮೇಲೆ ಕಂಬ ಚಿಗುರ ತರ ಹೋಗುತ್ತೆ ನೇರವಾಗಿ. ನೇರವಾಗಿ ಅದನ್ನ ಇಡ್ಲಿ ಕೂಡಿಸ, ಅದೇ ಗಂಡ್ರಕ್ಕೆ. ಅದರಿಂದ ಏನ್ ಅನುಕೂಲ ಇದೆಯಾ ಅನಾನುಕೂಲ? ಅದು ಅನಾನುಕೂಲ ಸರ್, ಮೇಲೆ ಹೋದ್ರೆ ತುಂಬಾ ಕಷ್ಟ ಅಲ್ಲ ಸರ್, ಇನ್ನು ಎತ್ತರ ಆಗುತ್ತೆ. ಅನಾನುಕೂಲನೇ ಅದು. ಫಸಲು ಏನ ಕೊಡುತ್ತ? ಅದು ಫಸಲು ಒಂದು ವರ್ಷ ಕೊಡುತ್ತೆ, ಮತ್ತೆ ಅದು ಅದೇ ರೀತಿ ಅದ್ರ ಮೇಲೆ ಒಂದು ಚಿಗುರು ಬರುತ್ತೆ, ಅದೇ ರೀತಿ ಮೇಲೆಗೆ. ಇನ್ನು ಬ್ರೆಜಿಲ್ ತರ ಆಗುತ್ತೆ, ಏಳಿ ಇಟ್ಟು ಬೆಳಿಬೇಕು. ಓ, ಎತ್ತರ ಎತ್ತರ ಎತ್ತರ ಆಗ್ತಾ ಇರುತ್ತೆ. ಹೌದೌದೌದು, ಆ ರೀತಿ ಆಗುತ್ತೆ. ಅದನ್ನ ಕಟ್ ಮಾಡೋದೇ ಒಳ್ಳೇದು. ನಾವು ಕಟ್ ಮಾಡಿದ್ರೆ ಕತ್ತಿಲಿ ಕಟ್ ಮಾಡಬಾರ್ದು, ಕೈಯಲ್ಲೇ ಎಲ್ಲಿ ತೆಗಿಬೇಕು. ಕೈಯಲ್ಲೇ ಎಳಿಬಹುದು ಅದನ್ನ? ಎಳಿಬಹುದು, ಮೃದುವಾಗಿ ಇರುತ್ತೆ. ಸರಿ ಗಣೇಶ್, ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಸಾಕಷ್ಟು ಅನುಭವ ಹಂಚಿಕೊಂಡಿದ್ದೀರಾ, ಮತ್ತೆ ನಾವು ಕೇಳಿದಂತ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ಈಗ ವಿನೋದ್, ಪೇಟೆ ಧಾರಣೆ ಕಡೆಗೆ ನಾವು ಸ್ವಲ್ಪ ಗಮನ ಕೊಡೋಣ ಅಲ್ವೇ? ಖಂಡಿತ ಸರ್. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲಬಂಧಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಂದ 27,800 ರೂಪಾಯಿ, ಅರೇಬಿಕಾ ಚೆರಿ 14,800 ರೂಪಾಯಿಂದ 16,600 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,000 ರೂಪಾಯಿಂದ 22,200 ರೂಪಾಯಿ, ರೋಬಸ್ಟಾ ಚೆರಿ 11,700 ರೂಪಾಯಿಂದ 12,700 ರೂಪಾಯಿ. ಮುಖ್ಯವಾಗಿ ಈಗ ಏನು ಮುಂಚಿತವಾಗಿ ಮಳೆ ಬರುತ್ತಲ್ಲ, ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ತಮ್ಮ ಈ ತೋಟಗಳಲ್ಲಿರುವಂಥ ಈ ತೊಟ್ಲು ಗುಂಡಿಗಳು ಅಥವಾ ನೀರನ್ನು ಸಂಗ್ರಹಣೆ ಮಾಡೋದಕ್ಕಿರುವಂಥ ಗುಂಡಿಗಳನ್ನು ಅವರು ಸ್ವಚ್ಛ ಮಾಡ್ಕೋಬೇಕು. ಎಲ್ಲೆಲ್ಲಿ ಇದನ್ನು ಮಾಡಿಲ್ಲ ಅಲ್ಲಿ ಮಾಡ್ಕೋಬಹುದು ಅದೊಂದು. ಮತ್ತು ಬಸಿಗಾಲುವೆಗಳನ್ನು ಕೂಡ ಅವರು ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ಅಡಿಕೆ ತೋಟಗಳಲ್ಲಿ ಈ ಬಸಿಗಾಲುವೆಗಳಿರ್ತವೆ, ಈ ಗದ್ದೆನಲ್ಲಿ ಮಾಡಿದಾಗ ಅದು ನೀರು ನಿಲ್ಲೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಮುಂಗಾರು ಮಳೆಯನ್ನು ಸ್ವಾಗತಿಸೋದಕ್ಕೆ ತಯಾರಾಗಬೇಕಾಗತ್ತೆ ಅಂತ ಹೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ರೈತ ಬಾಂಧವರಿಗೆ ಮತ್ತು ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಮ್ಮ ವೀರ ಯೋಧರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರು ಒಂದು ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಎಲ್ಲ ಕಡೆಯಿಂದನೂ ಆಗಬೇಕು ಅಂತ ಒಂದು ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ ಅನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ. ಹಾಕತೂರು ಗ್ರಾಮದ ಜನಾರ್ದನ ರೈ ಅವರ ಪತ್ನಿ ಪದ್ಮಾವತಿ ಪದ್ಮಾ ಅವರು ಇಂದು ನಿಧನರಾದರು. 47 ವರ್ಷ ಪ್ರಾಯದ ಪದ್ಮಾವತಿ ಪದ್ಮಾ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಲಿಜಿ ಗ್ರಾಮದ ಅಪ್ಪುಣಿಯಂಡ ವಿನು ಅಪ್ಪಚ್ಚ ಇಂದು ನಿಧನರಾದರು. 59 ವರ್ಷ ಪ್ರಾಯದ ಅಪ್ಪುಮಣಿಯಂಡ ವಿನು ಅಪ್ಪಚ್ಚ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚೇಂಡಾಣೆ ಚೇಲಾವರ ಗ್ರಾಮತ್ರ ಮುಂಡಿಯೋಳಂಡ ಕಾಶಿ ಕಾಳಯ್ಯ ಅಯ್ಯಂಗ ಇಂದು ಮರಣಪಟ್ಟಿತ್ತು. 74 ವಯತ್ರ ಮುಂಡಿಯೋಳಂಡ ಕಾಶಿ ಕಾಳಯ್ಯ ಅಯ್ಯಂಗಳ ಆಖರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೂ ಸ್ವಂತ ಮನೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ ಶೇಕಡ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ. ಜಿಲ್ಲನ ಅಭಿವೃದ್ಧಿ ಕೆಲಸಗಳ ಸಂಬಂಧ ಅಧಿಕಾರಿಗಳೊಟ್ಟಿಗೆ ಇಂದು ಮಡಿಕೇರಿಪೇಟೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಾಡಲಿ ಜಿಲ್ಲಾಧಿಕಾರಿ ವೆಂಕಟರಾಜವು ಸಭೆ ಕರೆದು ಮಾಹಿತಿ ತಗೊಂಡು ಅಲ್ಲಿಂದ ಮಾತಾಡಿ ಇಲಾಖೆಗಳಿಗೆ ಸಕಲ ಕಾಯ್ದೆಯನ್ನಡಿಲಿ ಬರುವ ಅರ್ಜಿಗಳಿಗೆ ಕಾಲಮಿತಿಯೊಳಗೆ ಮಾಹಿತಿ ಕೊಡಕು. ಈ ಅರ್ಜಿಗಳ ಸರ್ಕಾರ ಸರಿಯಾಗಿ ನೋಡದೆ ತಮ್ಮ ಹಂತಲ್ಲಿ ಕೆಲಸಗಾಗದಿದ್ದರೆ ಅದಕ್ಕೆ ಸರಿಯಾಗಿ ಹಿಂಬಾರ್ನಾರು ಕೊಡಕು. ಅದನ್ನು ಬಿಟ್ಟು ದಣಿಸೋದು ಬೇಡ. ಬಂದ ಅರ್ಜಿಗಳಿಗೆ ಸರಿಯಾಗಿ ಉತ್ತರ ಕೊಡದಿದ್ದರೆ ಹೆಂಗೆ? ಆದುತ್ತ ನೀವೇ ಅದನ್ನು ಜ್ಞಾನ ಮಾಡಿಕಣಿ. ದಂಡ ಕಟ್ಟಿಕಾದೆ. ಆದ್ದರಿಂದ ಅಧಿಕಾರಿಗ ಸಮಯನ ಹಾಳು ಮಾಡದೆ ಕಚೇರಿ ಕೆಲಸನ ಸರಿಯಾಗಿ ಮಾಡೋಕು. ವಿಧಾನಸಭಾ ಅಧಿವೇಶನದ ಹೊತ್ತುಲಿ ಅಧಿಕಾರಿಗ ಮತ್ತು ಸಿಬ್ಬಂದಿಗ ಕಡ್ಡಾಯಾಗಿ ಕಚೇರಿಯಲ್ಲಿ ಹಾಜರಿರೋಕು. ಸರ್ಕಾರ ಕೇಳುವ ಎಲ್ಲ ಮಾಹಿತಿಗಳ ಸರಿಯಾಗಿ ಕೊಡೋಕು. ಹಾಗೆ ಇದೇ ತಿಂಗಳ ಆಖೇರಿ ವಾರಲಿ ಜಿಲ್ಲೆಗೆ ಮುಂಗಾರು ಮಳೆ ಬರುವ ಸಾಧ್ಯತೆ ಉಂಟು. ಆದ್ದರಿಂದ ಎಲ್ಲ ಅಧಿಕಾರಿಗ ಸರಿಯಾಗಿ ಎಚ್ಚರ ತಕೊಂಡು ಕಳೆದ ಸಲದಂಗೆ ಸರಿಯಾದ ಬೇಕಾದ ಎಲ್ಲ ತಯಾರಿಗಳ ಈಗಂದನೆ ಮಾಡಿ ಕಣಿತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಉಪವಿಭಾಗಾಧಿಕಾರಿ ವಿನಾಯಕ ನಾರ್ವಡೆ ಸೇರಿದಂಗೆ ಎಲ್ಲ ಇಲಾಖೆಯ ಅಧಿಕಾರಿಗೆ ಹಾಜರಾಗಿ ಸಭೆಗೆ ಮಾಹಿತಿನ ಕೊಟ್ಟು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕೊಡಗು ಪತ್ರಕರ್ತರ ಸಂಘ ಇವರ ಕೂಡುಕೂಟಲಿ ಶಕ್ತಿ ದಿನಪತ್ರಿಕೆಯ ಸ್ಥಾಪಕ ಸಂಪಾದಕ ಹಂಗೆ ಸಾಹಿತಿ ದಿವಂಗತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಇನಾಮ್ ಕೊಡುವ ಕಾರ್ಯಕ್ರಮ ನಾಳೆ ಸಾಯಂಕಾಲ 5:30 ಗಂಟೆಗೆ ಕೊಡಗು ಪತ್ರಿಕಾ ಭವನದಲ್ಲಿ ನಡೆದಿದೆ. ಮನೆಗೆ ಬಂದವರ, ಮನೆಯಿಂದ ಹೋದ ತವರು ಮನೆಯವರ ಮಕ್ಕಳ ಎಲ್ಲ ಐನ್ ಮನೆಯಲ್ಲಿ ಸೇರಿಸಿ ಅವರ ನೆಂಟಸ್ಥಾನ ಬಾಂಧವ್ಯನ ಗಟ್ಟಿ ಮಾಡಿಕೆ ಹಂಗೆ ಐನ್ ಮನೆ ಅಂತ ಹೇಳ್ರೆ ಎಂತ, ಅದರ ಚರಿತ್ರೆ ಏನು ಅಂತ ಹೇಳಿಕೊಡಿಕಾಗಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಇದೇ ತಾರೀಕು 17ಕ್ಕೆ ಬೆಳಿಗ್ಗೆ 10:30 ಗಂಟೆಯಿಂದ ಮಕ್ಕಂದೂರು ಗ್ರಾಮದ ಕುಂಭಗೌಡನ ಐನ್ ಮನೆಯಲ್ಲಿ ಐನ್ ಮನೆ ಜಂಬರ ಏರ್ಪಾಡಾಟುತ್ತ ಕಾರ್ಯಕ್ರಮದ ಸಂಚಾಲಕ ಹಂಗೆ ಅಕಾಡೆಮಿನ ಸದಸ್ಯ ಸೂದನ ಎಸ್ ಈರಪ್ಪವು ತಿಳಿಸಿಳು. ಐನ್ ಮನೆಗಳ ಹಳೆ ರೂಪರೇಷೆಗಳ ಉಳಿಸಿಕೊಂಡ ಸುಮಾರು ಐನ್ ಮನೆಗಳಲ್ಲಿ ಇನ್ನೂ ಇಂಥ ಕಾರ್ಯಕ್ರಮಗಳು ನಡೆಸಿವೆ ಅಂತ ಅವು ಮಾಹಿತಿನ ಕೊಟ್ಟಳು. ಜಿಲ್ಲಾ ವಿಶೇಷಚೇತನರ ಸಂಘದ ವರ್ಷದ ಮಹಾಸಭೆ ಇಂದು ಮಡಿಕೇರಿ ನಗರಸಭೆಯಲ್ಲಿರುವ ವಿಶೇಷಚೇತನರ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಜೆ ಮಹೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಜಿಲ್ಲಾ ಬಾಲಭವನ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೂಡುಕೂಟಲಿ ಇದೇ ತಾರೀಕು 16-30 ಮುಟ ಯುವಜನ ಕ್ರೀಡಾ ಸಬಲೀಕರಣ ಇಲಾಖೆಯ ವ್ಯಾಪ್ತಿನ ಯೋಗ ತರಬೇತಿ ಸಭಾಮಾಡಲಿ ಜಿಲ್ಲಾ ಮಟ್ಟದ ಬ್ಯಾಸಿಗೆ ಶಿಬಿರ ಏರ್ಪಾಡಾಟು. ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಹಂಗೆ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಪ್ಪ ಕಾಲೇಜಿನ ಕನ್ನಡ ವಿಭಾಗ ಇವರ ಕೂಡುಕೂಟಲಿ ನಾಡ್ದು 16 ಬೆಳಿಗ್ಗೆ 10:30 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಪ್ಪ ಕಾಲೇಜಿನ ವಿಚಾರ ಸಂಕಿರಣ ಸಭಾಮಾಡಲಿ ಮುತ್ತು ಬಂದಿದೆ ಕೇರಿಗೆ ರಸಗ್ರಹಣ ಶಿಬಿರ ಏರ್ಪಾಡಾಟು. ಹುದಿಕೇರಿ ಜನತಾ ಪ್ರೌಢ ಹೈಸ್ಕೂಲ್ನ ಆಟದ ಬಣಿಲಿ ಕೊಡವ ಕುಟುಂಬಗಳ ನಡುವೆ ನಡೆದಿರುವ ಚಕ್ಕೆರ ಕ್ರಿಕೆಟ್ ಕಪ್ನ ಇಂದು ನಡೆದ ಆಟಲಿ ಮಚ್ಚಮಾಡ, ಸಣ್ಣು ಉಂಡ, ಮಾಳೇಟಿದ, ಅಟ್ರಂಗಡ ಇದಿಷ್ಟು ಕುಟುಂಬ ತಂಡ ಗೆದ್ದು ಮುಂದಿನ ಹಂತಕ್ಕೆ ತಲುಪಿಳು. ಕೊಡಗು ಬ್ಲಡ್ ಡೋನರ್ಸ್ ಮಡಿಕೇರಿ ಪೊನ್ನಂಪೇಟೆ ಶ್ರೀ ನಂದೀಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಹಂಗೆ ಜಿಲ್ಲಾ ರಕ್ತನಿಧಿ ಕೇಂದ್ರದ ಕೂಡುಕೂಟಲಿ ಇದೇ ತಾರೀಕು 17ಕ್ಕೆ ಪೊನ್ನಂಪೇಟೆ ಇಗ್ಗುತಪ್ಪ ಕೊಡವ ಸೌಹಾರ್ದ ಸಹಕಾರಿ ಸಂಘದ ಸಭಾಮಾಡಲಿ ದೊಡ್ಡ ಮಟ್ಟದ ರಕ್ತದಾನ ಶಿಬಿರ ಏರ್ಪಾಡಾಟು. ಜಿಲ್ಲನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಡಿಕೇರಿಗೆ 2025-26 ಸಾಲಿಗೆ ಸೇರಿಕೆ ಅರ್ಜಿ ಕೊಡ್ತಾಳೋ. ಎಸ್ಎಸ್ಎಲ್ಸಿ ಪಾಸಾದವು 28 ಸಂಸ್ಥೆಗೆ ಬಂದು ಆನ್ಲೈನ್ಲಿ ಅರ್ಜಿ ಹಾಕುತ್ತ ಸಂಸ್ಥೆನ ಪ್ರಿನ್ಸಿಪಾಲವು ತಿಳಿಸಿಳು. ಶನಿವಾರ ಸಂತೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಮಲ್ಲಿಪಟ್ಟಣ ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಸಾಯಂಕಾಲ 5 ಮುಟ ಹಂಡ್ಲಿ, ಕಿತ್ತೂರು, ಸಂಪಿಗೆದಾಳು, ಮುದ್ರಾದಳ್ಳಿ, ಮನುಗನಹಳ್ಳಿ, ಬಿಟಿಕಟ್ಟೆ, ಗೌಡಳ್ಳಿ, ಶುಂಟಿ, ಶಾಂತವೇರಿ, ಬಸವನಕೊಪ್ಪ, ಆಲೂರು, ಮುಳ್ಳೂರು, ಗೋಪಾಲಪುರ, ಜಾಗೇನಹಳ್ಳಿ, ನಿಡ್ತ, ಅಂಕನಹಳ್ಳಿ, ಚೌಡೇನಹಳ್ಳಿ, ದೊಡ್ಡಹಳ್ಳಿ, ಹಾರೇಹೊಸೂರು, ಶನಿವಾರ ಸಂತೆ, ಮಾದ್ರೆ, ಅಪ್ಪಶೆಟ್ಟಹಳ್ಳಿ, ಚಿಕ್ಕಕೋಳತೂರು, ಬೆಂಬಳೂರು, ಬಿಳಹ, ಕೊಡ್ಲಿಪೇಟೆ, ಬೆಸೂರು, ನಿರುಗುಂದ, ನಿಲುವಾಗಿಲು, ದೊಡ್ಡ ಭಂಡಾರ, ಬ್ಯಾಡಗೊಟ್ಟ, ಅವರೆದಾಳು, ದೊಡ್ಡ ಕೊಡ್ಲಿ, ಕ್ಯಾತೆ, ದೊಡ್ಡ ಕುಂದ ಹೇಳ್ದ. ಇದಿಷ್ಟು ಜಾಗಗಳಲ್ಲಿ ಕರೆಂಟ್ ಇರದುಲೇತ ಇಲಾಖೆನ ಕಾನಿರೋಕ ಇಂಜಿನಿಯರ್ ಅವರು ತಿಳಿಸಿಹೇಳೋ. 2025-26 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ಇದೇ ತಿಂಗಳ ತಾರೀಕು 17ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯತಿನ ಸಭಾಪಾಡಲಿ. ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಪಂಚಾಯತಿನ ಸಿಇಒ ತಿಳಿಸಿಹೇಳೋ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ 4-16 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಖಾಸಗಿ ಕಂಪನಿಯು ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿರುವ ಚಾಕ್ರಿಗಳ ತುಂಬಿಸಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಹಾಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯನ್ನು ಪಡ್ಕೊಂಡಿರೋ ಸರಿಯಾದ ದಾಖಲಾತಿ ಒಟ್ಟಿಗೆ ಬಂದು ಮೇಳಲ್ಲಿ ಭಾಗವಹಿಸಕುತ್ತ ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸಿಹೇಳೋ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಪುತ್ತೂರು ವಿಭಾಗದ ಕಡೆಯಿಂದ 4-16 ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಪೇಟೆನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಲಿ ಮಹಾಮಾನವತಾವಾದಿ, ಸಂವಿಧಾನ ಶಿಲ್ಪಿ, ವಿಶ್ವರತ್ನ, ವಿಶ್ವಜ್ಞಾನಿ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. Admissions are open for the year 2025 and 26. Koorg Institute of PU College, Ponnampete, Kodagu. For PCMB, PCMC, EBAC, EBM, special scholarships, free ships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457. ಎಂಐ ಸ್ಟೋರ್ನಲ್ಲಿ ರೆಡ್ಮಿ 14 ಸೀರೀಸ್ ಮೊಬೈಲ್ ಹಾಗೂ ಕ್ಯೂಎಲ್ಇಡಿ ಸ್ಮಾರ್ಟ್ ಟಿವಿ ದೊರೆಯುತ್ತದೆ. ಎಲ್ಲ ಎಂಐ ಟಿವಿ, ಮೊಬೈಲ್, ಟ್ಯಾಬ್ ಹಾಗೂ ಎಲ್ಲ ಎಂಐ ಉತ್ಪನ್ನಗಳು ಆನ್ಲೈನ್ ದರದ ಮೇಲೆ ಡಿಸ್ಕೌಂಟ್ ಅಥವಾ ಉಚಿತ ಉಡುಗೊರೆ ದೊರೆಯುತ್ತದೆ. 0% ಇಎಂಐ ಸಾಲ ಸೌಲಭ್ಯ ಮತ್ತು ಮೊಬೈಲ್ ಎಕ್ಸ್ಚೇಂಜ್ ದೊರೆಯುತ್ತದೆ. ಇಂದೇ ಭೇಟಿ ನೀಡಿ ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲು ಮತ್ತು ಪೋಸ್ಟ್ ಆಫೀಸ್ ಹತ್ತಿರ ಸೋಮವಾರಪೇಟೆ. ಎಕ್ಸೆಲ್ ವಿದ್ಯಾಸಂಸ್ಥೆ ಬೇತು ನಾಪೋಕ್ಲು 12 ವರ್ಷಗಳಿಂದ ನಾಪೋಕ್ಲು ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿರುವ ಎಕ್ಸೆಲ್ ವಿದ್ಯಾಸಂಸ್ಥೆಯಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದ್ದು 2025-26 ಸಾಲಿಗೆ ಪ್ಲೇ ಹೋಮ್ನಿಂದ 10ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ನುರಿತ ಬೋಧಕ ವರ್ಗ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಆದ್ಯತೆ. ಆಧುನಿಕ ಶಿಕ್ಷಣ ಕ್ರಮ. ಪೇರೂರು, ಬಲ್ಲಮಾವಟಿ, ನಾಲಡಿ, ಕಕ್ಕಬ್ಬೆ, ಕುಂಜಿಲ, ಎಡಪಾಲ, ಪಾರಾಣೆ, ಬಾವಲಿ, ಬೆಟ್ಟಗೇರಿ, ಕೊಟ್ಟಮುಡಿ, ಹೊದ್ದೂರು ಮೊದಲಾದ ಸ್ಥಳಗಳಿಂದ ಬಸ್ ವ್ಯವಸ್ಥೆ. ಸಂಪರ್ಕಿಸಿ ಎಕ್ಸೆಲ್ ವಿದ್ಯಾಸಂಸ್ಥೆ ಬೇತು ನಾಪಕ್ಲು. ಕಾಲ್ 9663579541. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಮೇ ಅಂಜಾಂಗ ಮರಣಪಟ್ಟ ಬಿಟ್ಟಂಗಾಲ ಪೆಗ್ಗರಿಕಾಡು ಬಡಕಡ ದಾದ ದಯಾನಂದ ಇಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚ ಪೊಲಕ 11 ಗಂಟೆಗೆ ಪೆಗ್ಗರಿಕಾಡಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು ಬರುನುಂದು ಐಂಡ ಪೊಣ್ಣು ಬಡಕಡ ಲೀಲಾವತಿ ಮಕ್ಕ ಮೈಮಕ್ಕ ಕರುಮಕ್ಕ ಪಿಂಜ ಮನೆ ಕಾರ ಕಟ್ಟಂಡಿತು. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿ ನನಗೆ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾ ಜನ. ಸಕಾಲ ಕಾಯ್ದರಡಿಲ್ ಇಲಾಖೆಕ್ ಒಪ್ಪಚಿಡುವ ಅರ್ಜಿಕ್ ಕಾಲಮಿತಿಲ್ ಮಾಹಿತಿ ಕೊಡ್ಪನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ನಿರ್ಕರ ಸೂಚನೆ ಕೊಡ್ತಿತ್ತು. ಜಿಲ್ಲಾಧಿಕಾರಿಯ ಕಚೇರಿ ಸಭಾಬಾಡಲು ಜಿಲ್ಲರ ಅಭಿವೃದ್ಧಿರ ಮೇಧ ಅಧಿಕಾರಿಗಳು ಕೂಡ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿ ಎಡ್ತಂಡು ತಕ್ಕ ಬರಂದತ್ತು. ಈ ಕಾಯ್ದೆಲು ಬಪ್ಪ ಅರ್ಜಿ ನಡ್ತಂಡು ಅಪಚಕ ಬೆರೆಯ ಮಾಡಿಕೊಡ್ಕೊಂಡು ಇಲ್ಲ ತಪ್ಪು ಚಂಗಿ ಅಧಿಕಾರಿಯಕ್ಕೂ ದಂಡ ಇಡುವ ಅಧಿಕಾರಿಯ ಸಾರ್ವಜನಿಕಗಳ ಸಮಯತನ ಪಾಳು ಮಾಡತ್ತೆ ಕಚೇರಿರ ಕಾರ್ಬಾರನ ಮಾಡಿತು ತೀಕೊಂಡು ಒಂದು ಜಿಲ್ಲಾಧಿಕಾರಿ ನಿರ್ದೇಶನ ಕೊಡ್ತಿತ್ತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪೆಂಜ ಕೊಡಗು ಪತ್ರಕರ್ತಗಳ ಸಂಘ ಎಂಗಡ ಕೂಡುಕೂಟತ್ತು ಶಕ್ತಿ ದಿನಪತ್ರಿಕೆ